ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕ್ಯಾ ಕರ ರಹಾ ಹೈ ಇಧರ್ ಇಧರ್ ಇಧರ್ ಹಮ್ ಬೋಲ್ ರಹಾ ಹೈ ತೇರೆ ಬೀಜು ಕಾ ಪುತಲಾ ಬೋಲ್ ರಹಾ ಹೈ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ಜೈವಿಕ್ ಖೇತೀ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸ್ವ ಉದ್ಯೋಗದ ಅನುಭವ. ಸಿದ್ದಾಪುರ ಕೆಳಗುಡ್ಡಕೆರೆಯ ಯಶವಂತ್ ನಾರಾಯಣ್ ನಾಯಕ್ ಅವರೊಂದಿಗೆ ಸಂದರ್ಶನ. ಯಶವಂತ್ ನಾರಾಯಣ್ ನಾಯ್ಕ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಜನರಿಗೆ ಒಂದಲ್ಲ ಒಂದು ಉದ್ಯೋಗ ಬೇಕು, ಸಂಪಾದನೆಗೋಸ್ಕರ ಉದ್ಯೋಗ ಬೇಕು. ನೀವು ಸ್ವ ಉದ್ಯೋಗವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಹೆಚ್ಚಿನ ನಾನು ಬೆಂಗಳೂರಾಗಿದ್ದೆ, ಲಾಕ್ಡೌನ್ ಆದ್ಮೇಲೆ ಊರಿಗೆ ಬಂದೆ. ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಹೋಟೆಲ್ ಕೆಲಸ ಮಾಡ್ತಿದ್ದೆ, ಹೋಟೆಲ್ ಕಾಮತೋಟ್ಲಲ್ಲಿ. ಅಲ್ಲೊಂದು 14 ವರ್ಷ ಕಾಮತೋಟ್ಲ ಮಾಡಿ ಬೇರೆ ಒಂದು 5 ವರ್ಷ ಬೇರೆ ಕಡೆ ಕುಕ್ಕಿಂಗೇ ಮಾಡ್ತಿದ್ದೆ. ಆಮೇಲೆ ಲಾಕ್ಡೌನ್ ಆದ ಕೂಡಲೇ ಊರಿಗೆ ಬರೋ ಪರಿಸ್ಥಿತಿ ಬಂತು. ಆಮೇಲೆ ಮಕ್ಕಳೆಲ್ಲ ಸಣ್ಣಕ್ಕಿದ್ರಲ್ಲ, ಮತ್ತೆ ತಿರ್ಗಾ ಕರೆದ್ರು ಹೋಗಕ್ಕಾಗಿಲ್ಲ. ಬಂದು ಗೌಡೆ ಕೆಲಸ ಮಾಡ್ತಿದ್ದೆ. ಗೌಡೆ ಕೆಲಸ ಮಾಡಲ್ಲಿ ಆಮೇಲೆ ಅಡುಗೆ ಮಾಡ್ತೀಯಲ್ಲ ನೀನು, ಮುಂಗು ಬಟ್ರಲ್ವಾ, ಅಡುಗೆ ಮಾಡು ಅಂತ ಹೇಳಿದ್ರು. ಕಡೆಗೆ ಒಂದೆರಡು ಕಡೆ ಮಾಡಿದೆ, ಚೆನ್ನಾಗಾಯಿತು. ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಕೆಲಸಕ್ಕೆ ಹೋಗ್ತಾನೋ ಅಡುಗೆ ಹೋಗ್ತಿದ್ದೆ. ಆಮೇಲೆ ನಂದೇ ಒಂದು ಕಲ್ತಿದ್ದ ಒಂದು ವಿದ್ಯೆ ಇತ್ತು, ಅಂದರೆ ಬೇಲ್ಪುರಿ ಎಲ್ಲ ಮಾಡಿದ್ದೆ, ಪಾನಿಪುರಿ ಬೇಲ್ಪುರಿ ಎಲ್ಲ ಬೆಂಗಳೂರಲ್ಲಿ ಒಂದು 8-9 ವರ್ಷ ಹಿಂದೆ ಮಾಡಿದ್ದೆ, ನೆನಪಿತ್ತು ಸ್ವಲ್ಪ. ಅದನ್ನ ಯಾಕೆ ಇಲ್ಲಿ ಮಾಡಬಾರ್ದು, ನಂದೊಂದು ಸ್ವಂತ ಬಿಸ್ನೆಸ್ ಮಾಡ್ಬಾರ್ದು ಅಂತ ಹೇಳಿ ನಾನು ಸಂಘದಲ್ಲಿ ಒಂದು ಸ್ವಲ್ಪ ಲೋನ್ ತೆಗೆದು ಒಂದು ಗಾಡಿ ತೊಗೊಂಡೆ, ಒಂದು 90,000 ಕೊಟ್ಟು. ಆಮೇಲೆ ನೋಡೋಣ ಅಂತ ಇಟ್ಟು, ಹಾಗೆ ಒಂದು 2-3 ತಿಂಗಳು ಹಾಗೆ ಇತ್ತು, ಮನೆಯಲ್ಲೇ ಇತ್ತು. ನೋಡುವ ಜಾಗ ಸಿಕ್ಕಿಲ್ಲ, ಇತ್ತು ಒಂದು ಜಾಗ, ನಮ್ಮೂರಲ್ಲೇ ಒಂದು ಜಾಗ ಹಾಕಿದೆ. ಈಗ ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ, ಕಸ್ಟಮರ್ ಎಲ್ಲ ಚೆನ್ನಾಗಿ ಹೊಗಳ್ತಾರೆ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಪರವಾಗಿಲ್ಲ, ನಂಗೆ ಒಂದು 500-600 ಉಳಿತಾರೆ ಡೈಲಿ, ಸ್ವಲ್ಪ ನಡೀತಾ ಐತೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಾವುದು ಸಂಘ ಸಂಘದ್ದು ಅಂದ್ರೆ ಅದು ಶಿವಶಕ್ತಿ ಅಲ್ಲ, ಬೇರೆ ಯಾವುದೋ ಒಂದು ಮನೆಯವ್ರು ತೆಗೆದಾರೆ, ಹಂಗಾಗಿ ಸ್ವಲ್ಪ ನಮ್ಗೆ ಸುಲಭ ಆಯ್ತು. ಈಗ ಅದೇ ದುಡ್ಡಲ್ಲಿ, ಈಗ ವ್ಯಾಪಾರ ಮಾಡಿದ ದುಡ್ಡಲ್ಲಿ ಸಂಘಕ್ಕೆ ದುಡ್ಡು ಕಟ್ತಾ ಇದ್ದೀನಿ. 40,000 ತೆಗ್ದು. ಎಷ್ಟು ಬಂಡವಾಳ ತೊಡಗಿಸಿದ್ರಿ? ಅದಕ್ಕೊಂದು ಸರ್ 30,000 ಮೇಲ್ಕಿತ್ತು. 30,000 ಅಂದ್ರೆ ಗಾಡಿ ರೀತಿಯಲ್ಲಿ? ಗಾಡಿ ತಳ್ಳ ಗಾಡಿ, 4 ಚಕ್ರ. ಸಂಜೆ ಮುಗಿಸ್ಕೊಂಡು ಸಂಜೆಗೆ ಮನೆ ತಗೋಬರ್ತೀನಿ. ಮತ್ತೆ ನಿಮ್ಮ ಮನೆಯಿಂದ ಎಷ್ಟು ದೂರ ಅದು? ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಸರ್, 1/2 ಕಿಲೋಮೀಟರ್ ಒಳಗೇನೆ, ಒಳಗಡೆನೆ. ಅಲ್ಲಿ ಬರ್ಬೇಕು. ಮನೆಯಲ್ಲಿ ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡು ತಳ್ಕೊಂಡು ಹೋಗ್ತೀನಿ. ಸಿದ್ಧತೆ ಎಲ್ಲ ಮನೆಯಲ್ಲಿ, ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ತಾಯಿನೂ ಹೆಲ್ಪ್ ಮಾಡ್ತೈತೆ. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ. ಅವ್ರ ಇದಕ್ಕೆ ನಂಗೆ ಪುರಿ ಗಿರಿ ಮಾಡ್ಲಿಕ್ಕೆ, ಮೊದಲು ಕೆಲಸಕ್ಕೆ ಹೋಗಿ ಪುರಿ ಮಾಡ್ಕೋತಿದ್ವಿ, ಇವಾಗ ಕೆಲಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಈಗ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಸರ್. ಈಗ ಮನೆಯಲ್ಲಿ ಪೂರ್ವ ಸಿದ್ಧತೆ ಏನೇನು ಮಾಡ್ಕೋಬೇಕು? ಪೂರ್ವ ಸಿದ್ಧತೆ ಪುರಿ ಬೆಳಗ್ಗೆ ಸ್ಟಾರ್ಟಿಂಗ್ ಪುರಿ ಮಾಡ್ಬೇಕು ಸರ್. ಆಮೇಲೆ ಪೇಟೆ ರೆಡಿಮೇಡ್ ಆಗಿ ಸಿಗ್ತದೆ, ಅದು ಚೆನ್ನಾಗಿರಲ್ಲ ಮತ್ತೆ ನಮ್ಗೆ ವರ್ಕೌಟ್ ಆಗಲ್ಲ. ನಾವೇ ಮಾಡ್ಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ನಮ್ಮ ಕಸ್ಟಮರಿಗೂ ಒಳ್ಳೇದಿತ್ತಲ್ವಾ. ಅದಕ್ಕೋಸ್ಕರ ನಾನೇ ನಾವು ಕಲ್ತಿದ್ದೆ, ಅದೇ ತಿಂದ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಪೂರಿ ಅಂತ ಎಲ್ಲರೂ. ಆಯಾ ದಿವಸಕ್ಕೆ ಬೇಕಾಗಿದ್ದು ಫ್ರೆಶ್ ಆಗಿ ಮಾಡ್ತೀವಿ. ಫ್ರೆಶ್ ಆಗಿ ಮಾಡ್ತೀವಿ. ಎಷ್ಟು ಪೂರಿ ಬೇಕಾಗ್ತದೆ? ಒಂದು 1,000 ಪೂರಿ ಬೇಕಾಗುತ್ತೆ. 1,000 ಪೂರಿ ಮಾಡ್ತೀವಿ ಅಂದ್ರೆ 10 ಗಂಟೆ ಕೂತ್ಕೋತೀವಿ ತಾಯಾರೆಲ್ಲ ಸೇರಿ, 1 ಗಂಟೆ ಮುಗಿಸ್ತೀವಿ. ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀರಾ? ಕೊಬ್ಬರಿ ಎಣ್ಣೆ ಅಲ್ಲ, ಮಾಮೂಲಿ ಸನ್ಫ್ಲವರ್ ಈ ತರ ಬರುತ್ತಲ್ಲ ಆ ತರ ಎಣ್ಣೆ. ಅಂದ್ರೆ ಕಸ್ಟಮರಿಗೆ ಪೂರಿ ತಿಂದ್ರೆ ಚೆನ್ನಾಗಿ ಇದಿರ್ಬೇಕು. ಒಂದು ಬೇರೆ ಬೇರೆ ಎಣ್ಣೆ ಹಾಕಿದ್ರೆ ದಿನ 2 ಲೀಟರ್ ತರ್ತೀನಿ ನಾನು. ಬೇರೆ ಅದೇ ಕಾಸದ್ ಬಿಟ್ರೆ ಅದು ಸ್ಮೆಲ್ ಬಂದ್ಬಿಡುತ್ತೆ ಕಸ್ಟಮರ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ದಿನ 2 ಲೀಟರ್ 3 ಮೀಟರ್ ತಂದು ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ಕಸ್ಟಮರ್ಗೂ ಚೆನ್ನಾಗಿರ್ತಾರೆ, ನಾಳೆ ಮತ್ತೆ ಹುಡ್ಕೊಂಡು ಬರ್ತಾರೆ ಅವರು. ಆ ರೀತಿಯಿಂದ ಗಾಡಿಯನ್ನು ಒಂದೇ ಕಡೆ ನಿಲ್ಲಿಸ್ತೀರ ಅಥವಾ ಬೇರೆ ಬೇರೆ ಕಡೆ? ಇಲ್ಲ ಸರ್, ಒಂದೇ ಕಡೆ. ಅಂದ್ರೆ ಮನೆಯಿಂದ ತಳ್ಬೇಕಾದ್ರೆ ಅಲ್ಲೆಲ್ಲ ತಗೊಳ್ತಾರೆ ಪಾಪ, ಅದೆಲ್ಲ ಮುಗಿಸ್ಕೊಂಡು ಒಂದೇ ಒಂದು ಕಡೆ ಹಾಕ್ತೀನಿ. ಈಗ ಪುರಿಯನ್ನೇನು ಮನೆಯಲ್ಲಿ ಮಾಡ್ಕೋತೀರಿ, ಉಳಿದು ಅದಕ್ಕೆ ಬೇರೆ ಪೂರಕವಾಗಿ? ಪೂರಕವಾಗಿ ಮತ್ತೆ ಪುರಿ ಆದ್ಮೇಲೆ ಮಸಾಲೆ ಗಿಸಲೆ ಎಲ್ಲ ಪುರಿ ಎಲ್ಲ ಬಟಾಣಿ ಎಲ್ಲ ರಾತ್ರಿ ಹಾಕಿರ್ತೀವಿ. ಆಮೇಲೆ ಸಣ್ಣ ಬೆಂಕಿ ಹಚ್ಕೊಂಡು ಗ್ಯಾಸ್ ಹಚ್ಚಿಬಿಟ್ಟು ಸ್ಟೋವ್ ಬಿಸಿ ಬಿಸಿ ಮಾಡ್ತಾ ಇರ್ತೀನಿ. ಪಾನಿ ಬ್ಲಾಕ್ ಸಾಲ್ಟ್ ರೆಡಿ ಮಾಡ್ಕೋತೀವಿ. ಮೊದಲೇ ತಂದು ಹುಣಸೆಹಣ್ಣು ನೆನೆ ಹಾಕಿ ಆಮೇಲೆ ನಮ್ದು ಏನೇನ ಸಾಮಗ್ರಿ ಹಾಕ್ಬೇಕು, ಹುಣಸೆಹಣ್ಣು, ಜೀರಿಗೆ, ಪುದೀನ ಸೊಪ್ಪಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಾಡ್ಕೊಂಡು ನಮ್ಮ ಮನೆಯವರು ತಯಾರು ಮಾಡ್ತಾರೆ. ಆಮೇಲೆ ನಾನು ಇದು ಸ್ವಲ್ಪ ಟೇಸ್ಟ್ ನೋಡ್ಬೇಕು ಅಷ್ಟೇ. ಉಪ್ಪು ಸರಿ ಇದೆ ಏನು ಟೇಸ್ಟ್ ನೋಡೋದು ನೀವು ಮನೆಯವರ? ಮನೆಯವರು ಫಸ್ಟ್ ನೋಡ್ತಾರೆ, ಅವ್ರಿಗೆ ಅಷ್ಟೊಂದು ಇದಾಗಲ್ಲ. ಈಗ ನಮ್ಮ ಕಸ್ಟಮರ್ ನಮ್ಗೆ ಗೊತ್ತಿರತ್ತಲ್ವಾ ಮೊದ್ಲು ಹೇಗೆ ಮಾಡಿದೀವಿ ಅಂತ, ಅದೇ ತರ ನಾನು ಮಾಡ್ಕೊಡ್ತೀನಿ. ಅದೀಗ ಸ್ಟ್ರಾಂಗ್ ಆಗುದಂದ್ರೆ ಹೇಗೆ? ಸ್ಟ್ರಾಂಗ್ ಬೇಕಂದ್ರೆ ಸ್ವಲ್ಪ ಸೂಜಿ ಮೆಣಸು ಜಾಸ್ತಿ ಹಾಕ್ಬೇಕು, ಖಾರ ಬೇಕು ಅಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಬೇಕು. ಕಸ್ಟಮರ್ ಕೇಳ್ತಾರೆ ಬೇಕು ಹೇಳ್ತಾರೆ, ಇನ್ನು ಸ್ವಲ್ಪ ಖಾರ ಇರ್ಬೇಕಿತ್ತು ಅಂತ. ಆವಾಗ ಏನ್ ಮಾಡ್ತೀನಿ, ಸೂಜಿ ಮೆಣಸು ಹಾಕ್ಬಿಡ್ತೀನಿ. ಈ ಮಸಾಲ ಪುರಿಗೂ ಕೇಳ್ತಾರೆ ಸ್ವಲ್ಪ ಖಾರ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಿ ಎಲ್ಲ ಕೇಳ್ತಾರೆ. ಅವು ಹಾಕ್ತೀನಿ. ಈಗ ಮಸಾಲೆ ಪುರಿ ಮಾತ್ರವಾ ಬೇಲ್ ಪುರಿ ಬೇರೆ ಎಲ್ಲ ಮಾಡಿ? ಇಲ್ಲ, ಮಸಾಲ ಪುರಿ ಮಾಡ್ತೀನಿ, ಟಿಕ್ಕಿ ಪುರಿ ಮಾಡ್ತೀನಿ, ಗೋಲ್ ಗೋಪ ಮಾಡ್ತೀನಿ, ಪಾನಿಪುರಿ ಮತ್ತೆ ಸುಕ್ಕಾ ಪುರಿ ಅಂತ ಬರುತ್ತೆ, ಸೇವ್ ಪುರಿ, ಮಸಾಲ ಮಂಡಕ್ಕಿ, ಈ ತರ ಎಲ್ಲ ಸುಮಾರು ಐಟಮ್ ಎಲ್ಲ ಕೊಡಿ. ಇನ್ನೂ ಐಟಮ್ ಇದಾವೆ, ಆದ್ರೆ ಗಾಡಿ ಸಣ್ಣದಾಗಿದೆ, ಮಾಡ್ಲಿಕ್ಕೆ ಜಾಗ ಸಾಕಾಗ್ತಿಲ್ಲ. ಇನ್ನು ಸುಮಾರು ಐಟಮ್ ಗೋಬಿ ಇವೆಲ್ಲ ಮಾಡ್ತಿದ್ದೆ, ಆದ್ರೆ ಈಗ ಮಾಡಕ್ಕಾಗ್ತಿಲ್ಲ. ಲಾಕ್ಡೌನ್ ಟೈಮ್ ಮನೆಯಲ್ಲೇ ಗೋಬಿ ಮಾಡ್ತಿದ್ದೆ, ಎಲ್ಲ ಮನೆಗೆ ಹುಡ್ಕೊಂಡು ಬರ್ತಿದ್ರು ಅವಾಗ. ಲಾಕ್ಡೌನ್ ಟೈಮಲ್ಲಿ ಆರ್ಡರ್ ಹೇಳ್ತಿದ್ದು ತಂದು ಕೊಡ್ತಿದ್ದೆ, ಒಂದು ಸಣ್ಣ ಗಾಡಿ ಇತ್ತು, ಗಾಡಿ ಮೇಲೆ ತಗೊಂಡಾಗೆಲ್ಲ ಕೊಡ್ತಿದ್ದೆ. ಈಗ ನೀವು ಬೆಂಗಳೂರಿನಲ್ಲಿ ಕಾಮತ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇವತ್ತು ಊರಿಗೆ ಬಂದಿದ್ದೀರಿ, ಇಲ್ಲಿಯ ಊರಿನವರಿಗೂ ಕೂಡ ಇಂಥದ್ದೆಲ್ಲ ಟೇಸ್ಟ್ ಗೊತ್ತಿತ್ತ ಮೊದಲೇ? ಈ ಇಲ್ಲ, ನಾನು ಮಾಡೋದು ನಮ್ಮ ಸಿದ್ದಾಪುರ ಹೇಳ್ತಾರೆ ಎಲ್ಲರೂ, ಈ ಥರ ಎಲ್ಲಿ ಮೊದಲು ಎಲ್ಲಿ ಮಾಡಿದ್ರಿ ನೀವು ಅಂತಾರೆ. ಎಲ್ಲ ಬೆಂಗಳೂರಲ್ಲಿ ಮಾಡಿದ್ದೆ ಸರ. ಅಲ್ಲ, ನಮ್ಮ ಸಿದ್ದಾಪುರದಲ್ಲಿ ಯಾವ ಥರ ಈ ಥರ ಮಾಡೋದಕ್ಕೆ ಕೇಳಿದ್ದು ಅಂತ. ಮೊದಲು ಏನು ಮಾಡ್ತಿದ್ರು, ಇಲ್ಲ ಹೋಟ್ಲು ಕುಕ್ಕಿಂಗ್ ಮಾಡ್ತಿದ್ದೆ. ಹಾಗಾಗಿ ಹಳ್ಳಿ ಜನ ಎಲ್ಲ ಸುಮಾರು ಜನ ಪಾರ್ಸೆಲ್ ಎಲ್ಲ ಇಲ್ಲೇ ತಗೊಂಡೋಗ್ತಾರೆ. ಪಾರ್ಸೆಲ್ ಕೂಡ ತಗೊಂಡೋಗ್ತಾರೆ? ಪಾರ್ಸೆಲ್ ಕೂಡ ತಗೊಂಡೋಗ್ತಾರೆ. ಪಾರ್ಸೆಲ್ ಎಲ್ಲ ಸಪ್ರೇಟ್ ಕೊಡ್ತಿದ್ದೀರಿ, ಹಾಗಾಗಿ ಎಲ್ಲ ತಗೊಂಡೋಗ್ತಾರೆ. ಈಗ ಯುವಕರು ಯುವತಿಯರು ಬರ್ತಾರೋ ಅಥವಾ ಸ್ವಲ್ಪ ಪ್ರಾಯದವರು ಬರ್ತಾರೆ? ಎಲ್ಲರೂ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ತಗೊಂಡೋಗೆ ದೊಡ್ಡವರು ಬರ್ತಾರೆ. ಪಾರ್ಸೆಲ್ ತಗೊಂಡೋಗೆ ಪಾರ್ಸೆಲ್ ಕಟ್ಕೊಳಕ್ಕೆ ಇಲ್ಲೊಂದು ಹಾಫ್ ಪುಡಿ ಅಂತಾರೆ, ತಿನ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು. ಮನೆ ಹೋಗಿ ಮತ್ತೆಂದ ತಿನ್ನೋದು ಅಂತ ಹೇಳಿ ಇಲ್ಲೊಂದು ಹಾಫ್ ಪ್ಲೇಟ್ ತಗೊಳ್ತಾರೆ, ಬಾಕಿ ಎಲ್ಲ ಪಾರ್ಸೆಲ್ ತಗೊಂಡೋಗ್ತಾರೆ. ಮೊಮ್ಮಕ್ಕಳೆಲ್ಲ ಈಗ ರಜೆಗೆ ಬಂದಿದ್ದಾರಲ್ವಾ, ಅವರಿಗೆ ಮೊಮ್ಮಕ್ಕಳು ಬಂದಿದ್ದಾರೆ ಅಂತ 4-5 ಪ್ಲೇಟ್ ಎಲ್ಲ ತಗೊಂಡೋಗ್ತಾರೆ ಬಾ. ಈ ಥರ ಈಗ ಬೆಲೆ ನಿರ್ಧಾರ ಮಾಡೋದು ಹೇಗೆ ಒಂದು ಪ್ಲೇಟಿಗೆ ಇಷ್ಟು ಅಂತ? ಬೆಲೆ ಅಂದರೆ ಎಲ್ಲ ಆ್ಯಕ್ಚುಲಿ ಬೆಲೆ ಕಡೆ ಎಲ್ಲ 25 ರೂಪಾಯಿ ಪ್ಲೇಟ್ ಇದೆ, ನಾನು 20 ರೂಪಾಯಿ ಪ್ಲೇಟ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿರಲಿ, ಸ್ವಲ್ಪ ದಿವಸ ಹೋಗಲಿ, ಅಂಗಡಿ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು, ದುಡ್ಡಿಲ್ಲ, ಹಂಗಾಗಿ ಅದು ರೆಡಿ ಮಾಡಿಕೊಂಡು ಆಮೇಲೆ ಬೆಲೆ ಜಾಸ್ತಿ ಮಾಡೋಣ ಅಂತ ಮಾಡಿದ್ದೀನಿ ಸರ್. ಒಂದೇ ಸುದ್ದಿ ರೇಟ್ ಜಾಸ್ತಿ ಮಾಡಿದ್ರೆ ಜನ ಬರುತ್ತಾರೆ ಅಂದರೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಊರಿನ ಊರಲ್ಲಿ ಟಿಕ್ಕಾಗಿ. ಎಲ್ಲರಿಗೂ ಹಾಫ್ ಪ್ಲೇಟ್ ಅಂತ ಉಂಟಾ? ಹಾಫು ಇದೆ ಸರ್, ಚಿಕ್ಕ ಮಕ್ಕಳು ಬಂದರೆ ಹಾಫ್ ಪ್ಲೇಟ್ ಕೇಳ್ತಾರೆ, ಜಾಸ್ತಿ ತಿನ್ನಕ್ಕೆ ಆಗಲ್ಲ ಅವರಿಗೆ, ಅದಕ್ಕೆ ಹಾಫ್ ಪ್ಲೇಟು ಕೊಡ್ತೀನಿ ಸರ್, ಕಡಿಮೆ ರೇಟ್ ಮಾಡಿ ಕೊಡ್ತೀವಿ ಸರ್. ಒಂದು ಪ್ಲೇಟ್ ಅಂದರೆ 5 ಇರ್ತದೆ ಪೂರಿ? ಇಲ್ಲ, ನಾನು 7 ಹಾಕ್ತೀನಿ ಸರ್. 7 ಪೂರಿ ಹಾಕ್ತೀನಿ. 7 6 ಹಾಕ್ತೀನಿ. ದೊಡ್ಡ ಮ್ಯಾಕ್ಸಿಮಮ್ ದೊಡ್ಡ ಪುರಿ ಇದ್ರೆ 6 ಹಾಕ್ತೀನಿ, ಸ್ವಲ್ಪ ಚಿಕ್ಕವಿದ್ರೆ 7 ಹಾಕ್ತೀನಿ. ಈ ಥರ ಪಾನಿಪುರಿ 7 ಪಾರ್ಸೆಲ್ ಆದರೆ ಪಾನಿಪುರಿ 7 ಕೊಡ್ತೀನಿ, ಇಲ್ಲೇ ಆದರೆ 6 ಕೊಡ್ತೀನಿ. ಈ ಪಾನಿಪುರಿ ಜೊತೆಗೆ ಬೇರೆ ಏನಾದರೂ ಸೇರಿಸ್ತೀರಾ? ಪಾನಿ ಮಸಾಲೆ ಹಾಕಿ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಆಮೇಲೆ ಮಸಾಲೆ ಹಾಕಿ ಪಾನಿ ಸಪ್ರೇಟ್ ಹಾಕ್ಕೊಡ್ತೀವಿ. ಇಲ್ಲ ಕೆಲವರು ಬಂದು ಇಲ್ಲ ಪಾನಿನ ಅದಕ್ಕೆ ಹಾಕಿ ಅಂತಾರೆ, ಅವಾಗಲೂ ಹಾಕ್ಕೊಡ್ತೀನಿ. ಕೆಲವರು ಅದೇ ಇಷ್ಟಪಡ್ತಾರೆ. ಕೆಲವರು ಪಾನಿಯನ್ನು ಸಪ್ರೇಟ್ ಆಗಿ ಕುಡಿದ್ರೆ ಜೀರ್ಣಕ್ಕೆ ಒಳ್ಳೇದು? ಹೌದು, ಜೀರ್ಣ ಒಳ್ಳೆ. ಎಲ್ಲ ಬಂದವರು ಅಷ್ಟು ಆರಾಮಿಲ್ಲ ತಂದೆ ಗಂಟಲು ಇದಾದಂದ್ರೆ ಸುಮ್ಮನೆ ಪಾನಿ ಕುಡ್ಕೊಂಡು ಹೋಗ್ತಾರೆ. ಪ್ರತ್ಯೇಕವಾಗಿ ಇಲ್ಲ, ಇಲ್ಲ ಅದಕ್ಕೇನಿಲ್ಲ. ಕುಡ್ಲಿಕ್ಕೆ ಬರ್ತಾರೆ, ನಾನು ಬೇಡ ಅಂತ ಹೇಳ್ತೀನಿ. ಪಾನಿ ತಯಾರು ಮಾಡೋದು ಹೇಗೆ? ಪಾನಿನ ಅದ್ರಲ್ಲಿ ಏನಿರ್ತದೆ? ಪಾನಿಯಲ್ಲಿ ಜೀರಿಗೆ, ಮೆಣಸಿನಕಾಯಿ, ಹಸಿಮೆಣಸು ಸ್ವಲ್ಪ ಹಾಕ್ತೀವಿ, ಸ್ವಲ್ಪ ಸೂಜಿ ಮೆಣಸು, ಹಾಕ್ಬಿಟ್ಟು ಆಮೇಲೆ ಜೀರಿಗೆ ಹಾಕ್ಬಿಟ್ಟು ಪುದೀನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಬಬೇಕು ಚೆನ್ನಾಗಿ. ರುಬ್ಬಿಟ್ಟು ಪೇಸ್ಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಖಾರ ಇರತ್ತಲ್ರಿ, ಅದನ್ನ ಸಪ್ರೇಟ್ ಇಟ್ಕೊಂಡು ಮೊದಲು ಹುಣಸೆ ಹಣ್ಣು ಮತ್ತು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ಅದನ್ನ ನೆನೆ ಹಾಕಿಬೇಕು ಫಸ್ಟಿಗೆ. ಆಮೇಲೆ ಅದೆಲ್ಲ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಹುಣಸೆ ಹಣ್ಣು ಮತ್ತು ಬ್ಲ್ಯಾಕ್ ಸಾಲ್ಟ್ ಇದಿರುತ್ತಲ್ಲ ಅದನ್ನ ಕಲಸಿಬಿಟ್ಟು ಜರಡಿ ಮಾಡಿ ಹಾಕ್ಬೇಕು ಅದಕ್ಕೆ, ಕಸ ಕಸ ಸಿಗ್ಬಾರ್ದು, ಹುಣಸೆ ಹಣ್ಣೆಲ್ಲ ಸಿಗ್ಬಾರ್ದಲ್ವಾ. ಆಗ ಅವಾಗ ಇದನ್ನ ಮಿಕ್ಸ್ ಮಾಡಿಕೊಟ್ಲೆ ಸ್ವಲ್ಪ ಹೆಚ್ಚು ಕಮ್ಮಿ ಸರಿ ಆಗುತ್ತಲ್ಲ ನೋಡ್ಕೊಂಡು, ಉಪ್ಪಲ್ಲಿ ಉಪ್ಪು ಇರೋದು ಬ್ಲ್ಯಾಕ್ ಸಾಲ್ಟಲ್ಲಿ, ಅವಾಗ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ರಾತ್ರಿ ಎಷ್ಟೊತ್ತು ಹೊರಗಿರ್ತೀರಿ? ರಾತ್ರಿ ಸರ್ 9-10 ಗಂಟೆ ಆಗುತ್ತೆ, ಒಂದೊಂದು ಸರ್ ಮನೆ ಹೋಗೋದು 11 ಗಂಟೆ ಆಗ್ಬಿಡುತ್ತೆ ಒಂದೊಂದ್ಸತ್ತು. ಉಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಂ ಎಲ್ಲ ಅದೆಲ್ಲ ತಗೊಂಡು ಹೋಗ್ಬೇಕಲ್ಲ, ಅವಾಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಮಲಗಲ್ಲೇ ಸಮಸ್ಯೆ ಆಗುತ್ತೆ, ಕಸ್ಟಮರ್ ಸಿಗಲ್ಲ. ಈಗ ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಒಂದೇ ರೀತಿ ಡಿಮ್ಯಾಂಡ್ ಇರ್ತದೆ ಅಥವಾ ಮಳೆಗಾಲದಲ್ಲಿ ಕಮ್ಮಿ ಆಗ್ತದೆ? ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಸರ್, ಮಳೆಗಾಲದಲ್ಲಿ 500 ರೂಪಾಯಿ ಪಡೋದಕ್ಕೂ ಕಷ್ಟ. ಈ ಸೀಸನ್ ಅಲ್ಲಿ ಅಡ್ಡಿಲ್ಲ, 3,000-2,000 ಹಂಗೆ ಒಂದೊಂದ್ಸತಿ ಆಗುತ್ತೆ, ಒಂದ್ಸ 2,000-2,500 ಆಗುತ್ತೆ. ಬುಧವಾರಿ ಸಲ ಸ್ವಲ್ಪ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ಒಳ್ಳೆ ಡಿಮಾಂಡ್ ಬಂತು ಅಂದ್ರೆ ಈಗ ಮದುವೆಗೂ ಅಥವಾ ಬೇರೆ ಬೇರೆ ಸಮಾರಂಭಗಳಿಗೂ ಕೂಡ ಪಾನಿಪುರಿ ಬೇಕು ಅಂತ ಕೇಳುವರು ಇದ್ದಾರೆ, ಕೇಳಿದ್ರು ಬರ್ತಡೆಗೆ ಕೇಳ್ತಾರೆ, ಗೋಬಿ ಮಾಡಿಕೊಡಿ, ಪಾನಿಪುರಿ ಮಾಡಿಕೊಡಿ ಅಂತ ಎಲ್ಲಾರು ಕೇಳ್ತಾರೆ. ಕೆಲವರು 100 ಜನಕ್ಕೆ 100 ಜನಕ್ಕೆ ಗೋಬಿ ಮಾಡಿ ಅಂತಾರೆ. ಒಂದ್ ಟೈಮ್ ಹೋಗ್ತೀನಿ, ಯಾಕಂದ್ರೆ ನಂಗೆ ಹೋದ್ರೆ ಅಲ್ಲಿ ಕಷ್ಟ ಆಗುತ್ತೆ, ಇಲ್ಲ ಇಲ್ಲಿ ವ್ಯಾಪಾರ ಬಿಟ್ಕೊಂಡು ಹೋಗಲ್ಲ ಆಗುತ್ತೆ, ಈಗ ಕಸ್ಟಮರ್ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಅಂತಾರೆ. ಈಗ ಅವ್ರನ್ನು ಬಿಟ್ಕೊಳಕ್ ಬರಲ್ಲ, ಇವ್ರನ್ನು ಬಿಟ್ಕೊಳಕ್ ಬರಲ್ಲ. ಈ ದಿನ ರಜೆ ಅಂತ ಬೋರ್ಡ್ ಹಾಕ್ತೀರಾ? ಇಲ್ಲ ಆ ತರ ಏನಿಲ್ಲ ಸರ್, ಇಲ್ಲ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಅಡಿಗೆ ಹೋಗ್ಬಿಟ್ರೆ ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಕ್ಕಾಗಲ್ಲ. ನಿನ್ನೇನು ಹಂಗೆ ಆಯ್ತು, ನಿನ್ನೆ ಹಾಕ್ಬೋದಾಗಿತ್ತು, ಈ ಮದುವೆ ಮುಗಿಸ್ಕೊಳ್ಳೋಕೆ ಲೇಟ್ ಆಯ್ತು, ಬೇಡ ಅಂತ ಮನೆಯವರಿಗೆಲ್ಲ ರೆಸ್ಟ್ ಕೊಡ್ತೀವಿ. ರಜೆ ಹಾಕುವ ಇದೆ ರಜೆ ಹಾಕ್ತೀವಿ ಸರ್, ಇವತ್ತು ಹುಡುಗಿ ಅಡುಗೆ ಬಂದಿದ್ವಿ, ಇವತ್ತು ಹೋಗ್ತೀವಿ. ಇವತ್ತು ಒಂದು ದಿವಸ ನಿಮ್ಮ ಅಂಗಡಿ ಇಲ್ಲ ಅಂದ್ರೆ ಜನರಿಗೆ ಬೇಜಾರಾಗ್ತದೆ? ಬೇಜಾರಾಗುತ್ತೆ, ಬೆಳಗ್ಗೆ ಬಂದು ಏನ್ರಿ ಈ ತರ ಮಾಡ್ಬಿಟ್ರಿ, ನೀವು ಅಲ್ಲಿಂದ ಬಂದೆ ಲಾಸ್ಟ್ ಅಂಗಡಿ ನಮ್ದೆಯ, ಅಲ್ಲಿಂದ ಪೇಟೆಯಿಂದ ಬಂದೆವು, ನಮ್ ಲಾಸ್ಟ್ ಅಂಗಡಿ ನೀವು ರಜಾ ಮಾಡ್ಬಿಟ್ರಲ್ಲ, ಒಂದು ಒಂದು ಗ್ರೂಪ್ ಮಾಡ್ಕೋಬೇಕಪ್ಪ ಇವತ್ತು. ಆ ತರ ಏನ್ ಮಾಡ್ಲಿಲ್ಲ, ನೆಕ್ಸ್ಟೈಮ್ ಆ ತರ ಮಾಡ್ಬೇಕಂತ ಒಂದು ಐಡಿಯಾ ಇದೆ, ನೋಡ್ಬೇಕು. ರೆಗ್ಯುಲರ್ ಕಸ್ಟಮರ್? ಹಾ, ರೆಗ್ಯುಲರ್ ಕಸ್ಟಮರ್. ಕೆಲವರು ಡೈಲಿ ಬರ್ತಾ ಇರ್ತಾರ, ಕೆಲವರು ಪಾಪ ದೂರದಿಂದ ಬಂದು ಪಾರ್ಸಲ್ಗೆ ಹಾಕ್ತಾರೆ, ನಮ್ಮ ಅಂಗಡಿಗೆ ಬರ್ತಾರೆ. ಅವ್ರಿಗೆ ಬೆಳಗ್ಗೆ ಇವತ್ತು ಹೇಳಲ್ಲ, 3-4 ದಿವಸ ತಿರ್ಗಾ ಮತ್ತೆ ಬರ್ತಾರೆ, ಅವಾಗ ಹೇಳ್ತಾರೆ ಏನ್ರಿ ಸರ್ ಹಾಲಾಕಿ ಬಿಟ್ಟಿದ್ರ ಅಂತಾರೆ. ಅವಾಗ ನಮ್ಗೆ ಬೇಜಾರಾಗತ್ತೆ ಸ್ವಲ್ಪ, ಏನ್ ಸರ್ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಸುಳ್ಳು ಹೇಳ್ಬೇಕಿಲ್ಲ. ಅಡುಗೆ ಹೋಗ್ತೀವಿ ಅಂತೀವಿ, ಅವರು ಅವ್ರು ಈಗೇನು ಗೊತ್ತಾ, ಅಡುಗೆ ಹೋಗ್ತಾರೋ ಎಲ್ಲಿ ಹೋಗ್ತಾರೆ ಹಿಂಗೆ ಸುಮ್ಮನೆ ರಜೆ ಮಾಡಿದ್ರೆ ಹಿಂಗೆ ತಿಳ್ಕೊತಾರೆ, ಇಲ್ಲ ನಾ ಯಾವಾಗಲೂ ಅಡುಗೆ ಹೋಗ್ತೀವ. ಈಗ ಪ್ರತಿ ದಿವಸೂ ಕೂಡ ಪಾನಿಪುರಿ ತಿಂದ್ರೆ ಏನಾಗ್ಬೋದು? ಡೈಲಿ ತಿನ್ನಬಾರ್ದು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಏನು ತೊಂದರೆ ಇಲ್ಲ, ಈಗ ಕೆಲವರು ವಯಸ್ಸಾದವರಿಗೆಲ್ಲ ಪಾಪ ಹಸಿ ಮನಸ್ಸು ಆಗೋದಿಲ್ಲ, ಕೆಲವರಿಗೆ ಅವರಿಗೆಲ್ಲ ಸ್ವಲ್ಪ ಎಪೆಟ ಅಂದರೆ ಜೀರ್ಣ, ಕೆಲವರು ಹಾಂ ತಿನ್ನು ದಿನ ತಿನ್ನಿ ಒಳ್ಳೆದಲ್ಲ, ಎಣ್ಣೆ ವಾರಕ್ಕೊಂದಿವಸ ಎರಡು ದಿವಸ ತಿನ್ಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಏನೂ ಆಗಲ್ಲ, ಈ ವಯಸ್ಸಾದವರಿಗೆಲ್ಲ ದಮ್ಮು ಇಮ್ಮೆಲ್ಲ ಇರುತ್ತಲ್ಲ, ಕೆಲವ್ರಿಗೆ ಹಸಿ ಮನಸ್ಸು ಅವ್ಳಿಗೆ ಗ್ಯಾಸ್ಟ್ರಿಕ್ ಎಲ್ಲ ಇರುತ್ತೆ, ಅಂಥವ್ರಿಗೆ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಒಂದಿವಸ ವಾರಕ್ಕೊಂದಿವಸ ತಿನ್ನಕ್ಕಡಿಲ್ಲ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಸ್ವಉದ್ಯೋಗದ ಬಗ್ಗೆ ನಿಮಗೆ ಏನನ್ಸುತ್ತೆ, ನಮ್ಮ ಯುವಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೀವು? ಅಲ್ಲ ಇದೇ ಥರ ಎಲ್ಲ ಈಗಂತೂ ಓದಿರಿ ಅಂತೂ ಯಾರಿಗೂ ಕೆಲಸ ಏನೂ ಸಿಗೋದಿಲ್ಲ, ಏನಾದ್ರು ಸ್ವಂತ ಬಿಸ್ನೆಸ್ ಆಗಲಿ, ಏನಾದ್ರು ಒಂದು ದಂಧೆ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗಿದೆ. ಈಗ ನಾವು ಒಂದು ದಂಧೆ ಕಲ್ತಿದ್ದೀವಿ, ಇದೇ ಥರ ಅವರು ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಈಗ ನಾನು ಅಡುಗೆಗೆ ಹೋಗಿ ಕರ್ಕೊಂಡೋದಲ್ಲ ಅಷ್ಟೇ, ಹುಡುಗರು ಕರ್ಕೊಂಡೋಗಿ ಈ ಥರ ಮಾಡಿರಿ ಈ ಥರ ಮಾಡಿ ಅಂತ ಕಲಿಸ್ಕೊಡ್ತೀನಿ ಅವ್ರಿಗೂ. ಮುಂದಿನ ದಿವಸ ಹೇಳಲಿಕ್ಕೆ ಬರಲ್ಲ ನಮ್ಗೆ, ಆಗ ಕಷ್ಟ ಆಗೋದು, ಬೇರೆ ಕಡೆ ಮತ್ತೊಂದು ಕಡೆ ಹೋಗ್ಬೇಕಾಗತ್ತೆ, ಆಗ ಅವರು ಅವರು ಮಾಡ್ತಾರಲ್ಲ ಅಂತೇಳಿ ಒಂದು ಯುವಕರಿಗೆ. ಜೊತೆಗೆ ನಿಮ್ಮ ಜೊತೆಗೆ ಸಹಾಯಕರನ್ನ ತಗೊಳ್ತೀರ ನೀವು? ಹೌದು ಸರ್, ತಗೊಳ್ತೀವಿ. ಅಂದ್ರೆ ಪಾನಿಪುರಿಗಳಲ್ಲಿ ನಮ್ಮ ಮಿಸ್ಸಸ್ ಇರ್ತಾರೆ ಪಾರ್ಸಲ್ ಕಟ್ಟಲಿಕ್ಕೆ, ಈ ಅಡುಗೆ ಹೋದಲ್ಲಿ ಹುಡುಗರು ಕರ್ಕೊಂಡು ಹೋಗ್ತೀನಿ, ಅವ್ರು ನಮ್ಮ ಬೇಕಾದ ಹುಡುಗರು ಇರ್ತಾರೆ, ಅವರಿಗೂ ಕಲಿಸ್ಕೊಡ್ತೀವಿ ಈ ಥರ ಮಾಡಬೇಕು ಈ ಥರ ಮಾಡಬೇಕು. ಯಾಕಂದ್ರೆ ನಾವು ಒಂದೇ ದಿವಸ 2 ಆರ್ಡ್ರ್ ಬರ್ತವೆ, ನಾವು ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು, ಅವಾಗ ಇಲ್ಲಿ ಮಸಾಲೆ ತಗೊಟ್ಟೋದ್ರೆ ಅವ್ರು ಮಾಡಿ ಹೋಗ್ತಾರೆ, ಹಾಗಾಗಿ ಅವರಿಗೂ ಇದೇ ಥರ ನಮ್ಮ ಥರ ಕಲ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಸರ್. ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಯಶವಂತ ನಾರಾಯಣ ನಾಯ್ಕ ಅವರೇ. ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ರಿ, ಅದರಲ್ಲೂ ಕೂಡ ಪಾನಿಪುರಿ ಮತ್ತು ಬೇರೆ ಬೇಲ್ಪುರಿ ಇಂಥದನ್ನೆಲ್ಲ ನೀವು ಮಾಡ್ತಾ ಇದ್ರಿ, ನಿಮ್ಮ ಸ್ವ ಉದ್ಯೋಗ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸ್ವ ಉದ್ಯೋಗದ ಅನುಭವ ಸಿದ್ದಾಪುರ ಕೆಳಗುಡ್ಡೆಕರೆಯ ಯಶವಂತ ನಾರಾಯಣ ನಾಗ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಧುಕ್ರಾಂತಿ ಏಕ ನಯ ಯುಗ ಕಾ ಆಗಾಜ್, ಮಧುಕ್ರಾಂತಿ ವಿಕಾಸ್ ಕೆ ನಯ ರಾಸ್ತೆ ಖೋಲ್ ರಹಿ ಹೈ, ಮಧುಮಕ್ಕಿ ಬಾಲಕೋ ಕೆ ಜೀವನ ಸ್ತರ್ ಕೋ ಬೆಹತರ್ ಬನಾ ರಹಿ ಹೈ, ಸಾಥ್ ಹಿ ಪೂರಿ ದುನಿಯಾ ಮೇ ಶಹದ್ ಕೆ ಕ್ಷೇತ್ರ ಮೇ ಭಾರತ್ ಕೋ ಏಕ ನಯ ಪಹಚಾನ್ ದಿಲಾ ರಹಿ ಹೈ. ಭಾರತ ಸರ್ಕಾರ ಮಧುಮಕ್ಕಿ ಬಾಲಕೋ ಕಿ ಆಯ ಕೋ ಬಢಾನೆ ಔರ್ ಉನ್ಹೇ ಆತ್ಮನಿರ್ಭರ. ಮಧುಕ್ರಾಂತಿ ದೇಶದ ವಿಕಾಸದ ಹೊಸ ದಾರಿಯನ್ನ ತೆರಿತಾ ಇದೆ. ಜೇನು ಕೃಷಿ ಹೊಸ ಉದ್ಯೋಗಾವಕಾಶವನ್ನ ಸೃಷ್ಟಿಸುವುದರೊಂದಿಗೆ ಜಾಗತಿಕವಾಗಿ ಭಾರತಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡ್ತಾ ಇದೆ. ಕೇಂದ್ರ ಸರ್ಕಾರವು ಜೇನು ಕೃಷಿಗೆ ಪ್ರೋತ್ಸಾಹ ಮತ್ತು ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. और स्वाद में भी मिठास भरे तब तो आप इसे जरूर सोने पर सुहागा कहेंगे। हमारे किसान इन दिनों शहद के उत्पादन में ऐसा ही कमाल कर रहे हैं। शहद की मिठास हमारे किसानों का जीवन भी बदल रही है, उनकी आय भी बढ़ा रही है। मधुमक्खियाँ न सिर्फ शहद देती हैं, बल्कि पर्यावरण और कृषि के लिए भी आवश्यक हैं। यूं तो भारत में लंबे समय से लोग मधुमक्खी पालन का काम पारंपरिक तरीकों से करते आ रहे हैं, लेकिन आज के समय में इस क्षेत्र में अपार संभावनाएं भी हैं और जरूरत भी है। मधुमक्खियों की इसी जरूरत और योगदान का जश्न मनाने और इसे और बारीकी से समझने के लिए ही मनाया जाता है विश्व मधुमक्खी दिवस। इसी आवश्यकता को समझते हुए 2020 में राष्ट्रीय मधुमक्खी पालन और शहद मिशन की शुरुआत हुई। उद्देश्य स्पष्ट था, मधुमक्खी पालन के कार्य को वैज्ञानिक और तकनीकी रूप से विकसित करना और ज्यादा से ज्यादा लोगों को इसके लिए प्रोत्साहित करके मधु जेनु कृषि जेनिन उत्पादने मात्र वल्लदे परागस्पर्श क्रिये हेच्चिसुवुदर मूलक आहार धान्यद उत्पादनेयन्नु कूड हेच्चिसुत्तदे। ಭಾರತದಲ್ಲಿ ಜೇನು ಕೃಷಿಯನ್ನು ಪರಂಪರಾಗತವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆಯಾದರೂ ಅದರಲ್ಲಿ ಅನೇಕ ಸಮಸ್ಯೆಗಳಿವೆ. ಹಾಗಾಗಿ ಸುಧಾರಿತ ರೀತಿಯಲ್ಲಿ ಜೇನು ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೆ ಪ್ರತಿ ವರ್ಷ May 20 ವಿಶ್ವ ಜೇನು ದುಂಬಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. 2020 ರಾಷ್ಟ್ರೀಯ ಜೇನು ಅಭಿವೃದ್ಧಿ ಮಿಷನ್ ಆರಂಭಿಸಲಾಗಿದ್ದು ಹೆಚ್ಚು ಹೆಚ್ಚು ಜೇನು ಕೃಷಿಕರು ಇದರಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು ಹಾಗೂ ಜೇನು ಕೃಷಿಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಸ್ಪರ್ಶವನ್ನು ನೀಡುವುದೇ ಆಗಿದೆ. ಜೇನಿನ ಉತ್ಪನ್ನಗಳಾದ ಜೇನು, ಜೇನುಮೇಣ, ರಾಯಲ್ ಜೆಲ್ಲಿ ಮೊದಲಾದ ಉಪ ಉತ್ಪನ್ನಗಳ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದಕ್ಕೆ ಇದು ನೆರವಾಗ್ತಾ ಇವೆ. ಇದರೊಂದಿಗೆ ದೇಶದ ವಿದೇಶಿ ವಿನಿಮಯವು ಕೂಡ ಹೆಚ್ಚಿಸುವುದರಲ್ಲಿ ಸಂಶಯ ಇಲ್ಲ. 2021-22 133,000 ಟನ್ ಜೇನು ಉತ್ಪಾದನೆಯಾಗ್ತಾ ಇದ್ದು 3 ಅತ್ಯಾಧುನಿಕ ಗುಣಮಟ್ಟದ ಪರೀಕ್ಷಾ ಕೇಂದ್ರಗಳು ಹಾಗೂ 31 ಸಣ್ಣ ಪರೀಕ್ಷಾ ಕೇಂದ್ರಗಳು ದೇಶದಾದ್ಯಂತ ಕಾರ್ಯನಿರ್ವಹಿಸ್ತಾ ಇವೆ. 1990 ಮಧುಮಕ್ಕಿ ಪಾಲನ್ ಶುರು ಬಾಕ್ಸ್ ಶುರು ಆಜ್ ಹಮಾರೆ ಪಾಸ್ ಲಗ್ಭಗ 4,200 ಬಾಕ್ಸಸ್ ಹೇ ಲಗ್ಭಗ 17 ತರಹ ಕೆ ಹನಿ ಹಮ್ ಲೋಗ್ ಪ್ರೊಡ್ಯೂಸ್ ಕರ್ತೆ ಹೇ ಜೋ ಡಿಫರೆಂಟ್ ಡಿಫರೆಂಟ್ ಏರಿಯಾಸ್ ಮೇ ಬೀ ಕೋ ಮೈಗ್ರೇಟ್ ಕರ್ಕೆ ಪ್ರಾಪ್ತ ಹೋತೆ ಹೇ. ಇಸ್ಕೆ ಅಲಾವಾ ಜಿತ್ನೆ ಬೀ ಬಾಕ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೇ ಹಮಾರೆ ಪಾಸ್ ವೆಕ್ಶೀಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೇ 20 metric tons ಪರ್ ಡೇ ಕಾ ಹನಿ ಪ್ರೋಸೆಸಿಂಗ್ ಪ್ಲಾಂಟ್ ಹೇ. ಆಜ್ ಹಮಾರಾ ಜೋ ಉತ್ಪಾದನ್ ಹೇ ವೋ 1,00,000 kg ಲಗ್ಭಗ ಅನ್ವಲಿ ಹಮ್ ಲೋಗ್ ಪ್ರೊಡ್ಯೂಸ್ ಕರ್ತೆ ಹೇ. ಯಮುನಾ ನಗರ ಕೆ ಸುಭಾಷ್ ಕಾಂಬೋಜ್ ಮಧುಮಕ್ಕಿ ಪಾಲನ್ ಕೆ ಅಪ್ನೆ ಕಾಮ್ ಕೆ ಚಲ್ತೆ ಆಜ್ ದೇಶ ಭರ್ ಮೇ ಜಾನೆ ಜಾ ರಹೇ ಹೇ. सुभाष जी ने वैज्ञानिक तरीके से मधुमक्खी पालन का प्रशिक्षण लिया. इसके बाद उन्होंने केवल 6 बॉक्स के साथ अपना काम शुरू किया था. मैंने सिर्फ अपने पोलिनेशन के लिए और शहद खाने के पर्पज से ये बॉक्स रखे थे. जब मैंने देखा कि मधुमक्खियां भी बढ़ रही हैं और हमें शहद भी मिल रहा है तो मैंने फिर प्रोफेशनल तौर पे इसी काम को ही करने की सोची और आज की तारीख में मैं लगभग 1500 बॉक्स पे मधुमक्खी पालन कर रहा हूँ. ದೇಶದಾದ್ಯಂತ 164 ಮಹಿಳಾ ಸ್ವಸಹಾಯ ಸಂಘಗಳು ಜೇನು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಆರ್ಥಿಕ ಸ್ವಾವಲಂಬನೆಗೆ ಹೆಚ್ಚಿನ ಕೊಡುಗೆಯನ್ನ ನೀಡ್ತಾ ಇದೆ. ಜೇನು ಕೃಷಿಗೆ ಸಂಬಂಧಿಸಿದ ಹಾಗೆ ವೆಬ್ ಪೋರ್ಟ್ನಲ್ಲಿ ಸುಮಾರು 13,00,000 ಮಿಕ್ಕಿ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಜೇನು ಕೃಷಿಗೆ ಸಂಬಂಧಿಸಿದ ಹಾಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಜೇನು ಕೃಷಿ ರೈತರ ಆದಾಯವನ್ನು ವೃದ್ಧಿಸುವುದರ ಜೊತೆ ಜೊತೆಗೆ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರಲ್ಲಿ ಸಂಶಯವಿಲ್ಲ. ಸಾರಿ ದುನಿಯಾ ಕೆ ಲಿಯೆ ಏಕ್ ಮಿಸಾಲ್ ಕೆ ತೌರ್ ಪರ್ ಉಭರ್ ಕರ್ ಸಾಮ್ನೆ ಆ ರಹಾ ಹೈ. ಮಧು ಕ್ರಾಂತಿ ಆಯೆ ಔರ್ ರೋಜ್ಗಾರ್ ಕೆ ಅವಸರ್ ಬಢಾಯೆ. ನನ್ನ ಜೀವನ ನನ್ನ ಸ್ವಚ್ಛ ನಗರ. ಕಾರವಾರದ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಯಾಕೂಬ್ ಅವರೊಂದಿಗೆ ಸಂದರ್ಶನ. ಕೇಳುವರೆ, ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛವಾಗಿರಬೇಕು ಅಂತ ನಾವು ಆಶಿಸ್ತೇವೆ. ಈ ಸ್ವಚ್ಛವಾಗಿರುವಂತಹ ಪರಿಸರ ನಮ್ಮ ಮನಸ್ಸನ್ನು ಕೂಡ ಒಂದು ರೀತಿಯ ಚುರುಕು ಮುಟ್ಟಿಸ್ತದೆ, ಆರೋಗ್ಯದಾಯಕವಾಗಿರ್ತದೆ ಅನ್ನುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಗರಸಭೆಯವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ನಗರ ಸ್ವಚ್ಛವಾಗಿರಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ನನ್ನ ಜೀವನ ನನ್ನ ಸ್ವಚ್ಛ ನಗರ ಎನ್ನುವಂಥ ಒಂದು ಘೋಷವಾಕ್ಯದ ಅಡಿಯಲ್ಲಿ ಕಾರವಾರ ನಗರಸಭೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಕಳೆದ 20ನೆಯ ತಾರೀಕಿನಿಂದ ಜೂನ್ 5ರವರೆಗೆ ಒಂದು ಅಭಿಯಾನವನ್ನು ಕೂಡ ನಡೀತಾ ಇದೆ. ಏನಿದರ ಮಹತ್ವ, ಯಾಕಾಗಿ ಈ ಸ್ವಚ್ಛ ನಗರ ಬೇಕಾಗಿದೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಹಿರಿಯ ಆರೋಗ್ಯ ನಿರೀಕ್ಷಕರಾಗಿರುವಂತಹ ಯಾಕೂಬ್ ಅವರು ಇವರಿದ್ದಾರೆ. ನಮಸ್ಕಾರ ಯಾಕೂಬ್ ಅವರು. ನಮಸ್ಕಾರ. ಹೇಳಿ, ಈ ಘನತ್ಯಾಜ್ಯ ವಿಲೇವಾರಿ ಎನ್ನುವಂತಹದ್ದು ನಗರಸಭೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ? ನಮ್ಮ ಜೀವನದಲ್ಲಿ ಘನತ್ಯಾಜ್ಯ ವಸ್ತು ವಿಲೇವಾರಿಯನ್ನು ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ನಮ್ಮಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಈಗಾಗಲೇ ಕಾರವಾರ ನಗರದಲ್ಲಿ ಜನರು ಹಸಿಕಸ ಮತ್ತು ಒಣಕಸವನ್ನಾಗಿ ಬೇರ್ಪಡೆ ಮಾಡಿ ನೀಡ್ತಾ ಇದ್ದಾರೆ. ಅದರಲ್ಲೂ ಸಹ ಒಣಕಸ ಆದ ನಂತರ ಅದರಲ್ಲೂ ಕೆಲವೊಂದು ವಸ್ತುಗಳು ಪುನರ್ಬಳಕೆಯ ವಸ್ತುಗಳಾಗಿರ್ತವೆ, ಅವನ್ನು ಸಹ ಬೇರೆ ಬೇರೆ ಮಾಡಿ ಕೊಟ್ಟಲ್ಲಿ ಅವು ವಿಲೇವಾರಿ ಮಾಡಲು ಅನುಕೂಲ ಆಗ್ತದೆ, ಮತ್ತು ಅದರಿಂದ ಅದರಲ್ಲಿ ಬರುವ ಕೆಲವು ವಸ್ತುಗಳು ರೀಯೂಸ್ ಅಂದರೆ ಪುನರ್ಬಳಕೆಗೂ ಸಾಧ್ಯವಾಗ್ತದೆ. ಆ ಇದರಲ್ಲಿ ಜನರ ಒಂದು ಸಹಕಾರ ಅತಿ ಅವಶ್ಯಕವಾಗಿದೆ ನಗರಸಭೆಗೆ. ಈ ಕಸದ ಉತ್ಪತ್ತಿ ಎನ್ನುವಂಥದ್ದು ಪ್ರತಿ ಕುಟುಂಬದಲ್ಲಿ ಪ್ರತಿ ಇಲಾಖೆಗಳಲ್ಲಿಯೂ ಕೂಡ ಆಗ್ತಾ ಇರ್ತದೆ, ವರ್ಷ ಪೂರ್ತಿ ಇದು ಆಗ್ತಾ ಇರ್ತದೆ. ಇದರ ಒಂದು ವಿಲೇವಾರಿ ಮಾಡುವುದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಇವಾಗ? ಈಗ ನಮ್ಮಲ್ಲಿ ನಾವು ಟೌನ್ನಲ್ಲಿ 12 ನಮ್ಮಲ್ಲಿ ಟಾಟಾ ಎಸ್ ವಾಹನಗಳಿವೆ. ಆ ಟಾಟಾ ಎಸ್ ವಾಹನಗಳಿಂದ ಪ್ರತಿನಿತ್ಯವೂ ನಾವು ಎಲ್ಲ ವಾರ್ಡ್ಗಳನ್ನು ಕವರ್ ಮಾಡ್ತಾ ಇದ್ದೇವೆ. ಎಲ್ಲ ವಾರ್ಡ್ಗಳಿಂದನೂ ಹಸಿಕಸ ಮತ್ತು ಒಣಕಸ ಬೇರೆ ಬೇರೆಯಾಗಿ ನೀಡ್ತಾ ಇದ್ದಾರೆ. ಅದನ್ನು ಪಡ್ಕೊಂಡು ನಮ್ಮ ಶಿರವಾಡದಲ್ಲಿ ನಮ್ಮ ಘನತ್ಯಾಜ್ಯ ವಿಲೇವಾರಿ ವಸ್ತು ವಿಲೇವಾರಿ ಘಟಕ ಇದೆ. ಆ ಘಟಕದಲ್ಲಿ ಅವರು ಕೊಟ್ಟಂಥ ಹಸಿಕಸವನ್ನು ನಾವು ಗೊಬ್ಬರ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಗೊಬ್ಬರದಿಂದ ಸಾಕಷ್ಟು ಆದಾಯವನ್ನು ಗಳಿಸಿದ್ದೇವೆ. ಮತ್ತು ಒಣಕಸವನ್ನು ಅದರಲ್ಲಿ ಪುನರ್ಬಳಕೆಯಾಗುವ ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಅದನ್ನು ಮಾರಾಟ ಮಾಡಿ ಅದರಿಂದನೂ ಆದಾಯ ಬರ್ತಾ ಇದೆ. ಅದರಿಂದನೂ ನಮ್ಮ ಕಸದ ಏನು ಪ್ರಮಾಣ ಇದೆ ಅದು ಕಡಿಮೆ ಆಗ್ತಾ ಇದೆ. 3R ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, RRR ಅಂತ. ಏನಿದು 3R ಮತ್ತು ಇದರ ಒಂದು ವಿಶೇಷತೆ ಏನು? 3R ಅಂದರೆ ಈಗ ಮೊನ್ನೆ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. 5ನೇ ತಾರೀಕಿನವರೆಗೆ ಸಾರ್ವಜನಿಕರು ಹೆಚ್ಚು ಓಡಾಡುವ ಸ್ಥಳಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿ 3R ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಂತ. ಇದರಲ್ಲಿ ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್, ಇದನ್ನು ಕಡಿಮೆ ಮಾಡುವುದು, ಬಳಕೆಯನ್ನು ಕಡಿಮೆ ಮಾಡುವುದು, ಪುನರ್ಬಳಸುವುದು ಮತ್ತು ಅದನ್ನು ರೀಸೈಕಲ್ ಮಾಡುವುದು, ಅದರಿಂದ ಮತ್ತು ಬೇರೆ ವಸ್ತುಗಳನ್ನು ತಯಾರು ಮಾಡಿ ಉಪಯೋಗಿಸುವುದು, ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದಕ್ಕಾಗಿ ನಾವು ಈಗಾಗಲೇ ಕಾರವಾರ ಪಟ್ಟಣದಲ್ಲಿ 5 ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ. ನಗರಸಭೆ ಕಾರ್ಯಾಲಯದ ಹತ್ತಿರ ಒಂದು, ಹಳೆ ಕಚೇರಿ ಜಿಲ್ಲಾ ರಂಗಮಂದಿರ ಹತ್ತಿರ ಒಂದು, KHB ಕಾಲೋನಿಯಲ್ಲಿ ಒಂದು, ಕಾಜುಬಾಗ್ ಕ್ರಾಸ್ನಲ್ಲಿ ಒಂದು, ಸುಂಕೇರಿಯಲ್ಲಿ ಒಂದು, ಹೀಗೆ 5 ಕಡೆಗಳಲ್ಲಿ ನಾವು ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಕೇಂದ್ರಗಳಲ್ಲಿ ಸಾರ್ವಜನಿಕರು ಆಟಿಕೆ ವಸ್ತುಗಳು, ತಮ್ಮಲ್ಲಿರುವ ಹಳೆಯ ಆಟಿಕೆ ವಸ್ತುಗಳು, ಬಟ್ಟೆ, ಹಳೆಯ ಪ್ಯಾಂಟ್ಗಳು, ಸಮವಸ್ತ್ರಗಳು ಅಥವಾ ಸೀರೆಗಳು, ಅವನ್ನು ಕೊಡ್ಬೋದು. ದಿನಪತ್ರಿಕೆ, ಮಾಸಪತ್ರಿಕೆಗಳು, ಹಳೆಯ ಪುಸ್ತಕಗಳು, ಪ್ಲಾಸ್ಟಿಕ್ ಚೀಲಗಳು ಅಥವಾ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ಭಾಳ ಇದ್ದರೆ ಅವನ್ನು ತಂದು ಕೊಡ್ಬೋದು. ಅದಲ್ಲದೆ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ತಂದು ಕೊಡ್ಬೋದಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಾವು ಯಾರು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಈ ಪುನರ್ಬಳಕೆಯ ವಸ್ತುಗಳನ್ನು ತಂದು ಕೊಡ್ತಾರೆ ಅವರಿಗೆ ಗಿಡಗಳನ್ನು ಕೊಡುವುದು ನಗರಸಭೆಯಿಂದ, ಮತ್ತು ಗೊಬ್ಬರವನ್ನು ಸಹ ಕೊಡ್ತಾ ಇದ್ದೇವೆ. ಅದಲ್ಲದೆ ಸಣ್ಣ ಮಕ್ಕಳು ಆಟಿಕೆ ಸಾಮಾನು ಅಂತಂದರೆ ಅವರಿಗೆ ಪೆನ್ನು ಮತ್ತು ಪೆನ್ಸಿಲ್ ಕೊಡುವಂಥ ಈ ಇದರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮೊದಲ 6 ಅನ್ನುವಂಥದ್ದು ರೆಡ್ಯೂಸ್ ಅಥವಾ ಕಡಿಮೆ ಮಾಡಿ ಅಂತ, ಯಾವುದನ್ನು ಕಡಿಮೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು? ಕಡಿಮೆ ಅಂದರೆ ನಾವೀಗ ಈಗ ಉದಾಹರಣೆಗೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು, ಅವುಗಳ ಉಪಯೋಗವನ್ನು ಕಡಿಮೆ ಮಾಡ್ಬೋದು ನಾವು. ಅಂದರೆ ಅದಕ್ಕೆ ಮತ್ತು ಪುನರ್ಬಳಕೆ ಆಗುವಂಥ ದಪ್ಪ ಪ್ಲಾಸ್ಟಿಕ್ ಕವರ್ಗಳನ್ನು ಮೀನಿಗೀಗ ಇದು ಪ್ಲಾಸ್ಟಿಕ್ ಇಲ್ಲದೆ ಹೋಗ್ಲಿಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ದಪ್ಪ ಇರುವಂಥ ಅದು ರೀಯೂಸ್ ಪುನರ್ಬಳಕೆ ಆಗ್ತಾ ಇರಬೇಕು ಅಂಥ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ರೆ ನಮಗೆ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪದೇ ಪದೇ ಯೂಸ್ ಮಾಡುವಂಥದ್ದು ಕಡಿಮೆ ಆಗ್ತದೆ. ಆ ಲೆಕ್ಕದಲ್ಲೂ ನಾವು ಇದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ರೀಯೂಸ್ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ರೀಯೂಸ್ ಅಂದರೆ ಈಗ ನಮ್ಮಲ್ಲಿ ಈಗ ಬಟ್ಟೆಗಳು, ಪುಸ್ತಕಗಳು ಅವೆಲ್ಲ ಇರ್ತವೆ. ಅವನ್ನು ನಾವು ಈಗ ನಮಗೆ ಆದ ನಂತರ ನಮಗೆ ಬೇಡಾಗಿರ್ತದೆ, ಕೆಲವೊಬ್ಬರು ವರ್ಷಕ್ಕೆ ಒಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಬಟ್ಟೆಗಳನ್ನು ಚೇಂಜ್ ಮಾಡೋರಿರ್ತಾರೆ. ಅದರ ಅವಶ್ಯಕತೆ ಯಾರಿಗಿರ್ತದೆ ಬಡವರಿಗೆ, ಅಂಥವರಿಗೆ ಅದನ್ನು ಕೊಡಬಹುದು. ಪುಸ್ತಕಗಳು ಸಹ ನಾವು ಓದಾದ ನಂತರ ನೆಕ್ಸ್ಟ್ ಮುಂದೆ ಯಾರು ಅದೇ ತರಗತಿಗೆ ಯಾರು ಹೋಗೋರಿದ್ದಾರೆ ಅವರಿಗೆ ಕೊಡ್ಬೋದು, ಅಥವಾ ಅದಕ್ಕೆ ಓದಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೂ ಕೊಡ್ಬೋದು, ಅಥವಾ ಲೈಬ್ರರಿಗಳಿಗೆ ಕೊಡ್ಬೋದು. ಅದರಿಂದ ಅದು ಪುನರ್ಬಳಕೆ ಆಗ್ತದೆ ಅಂತ ಈ ಯೋಜನೆಯ ಒಂದು ಉದ್ದೇಶವಾಗಿದೆ. ರೀಸೈಕಲ್ ಅಥವಾ ಒಂದು ಪುನರಾವರ್ತನೆಯ ಬಗ್ಗೆ ಹೇಳಿ. ಪುನರಾವರ್ತನೆಯಲ್ಲಿ ಈ ನಾವು ಈಗ ಪ್ಲಾಸ್ಟಿಕ್ ಬಾಟಲ್ಸ್ಗಳಿರ್ತವೆ, ಗಾಜಿನ ಬಾಟಲ್ಸ್ ಇರ್ತವೆ, ಅದನ್ನೆಲ್ಲ ಪುನರ್ ಅದನ್ನು ಮತ್ತೆ ಇದಕ್ಕೆ ಏನದು ಅವರು ಯಾವುದಕ್ಕೆ ಯೂಸ್ ಮಾಡಿದರು ಸಂಸ್ಕರಣೆ ಮಾಡಿ ಅದನ್ನು ಮತ್ತೆ ಪುನಃ ಬಳಸ್ಬೋದು, ಅದರ ಸಲುವಾಗಿ ಅದನ್ನು ಯೂಸ್ ಮಾಡ್ಬೋದು ಅಂತ ಅದರಲ್ಲಿ ಇದಿದೆ. ಮತ್ತು ಇಲೆಕ್ಟ್ರಾನಿಕ್ ವಸ್ತುಗಳು ಏನಿರ್ತವೆ ಅದರಲ್ಲಿ ಬಳಕೆಯಾಗುವಂಥ ಭಾಳಷ್ಟು ವಸ್ತು ಇರ್ತದೆ ಅದರ ಒಳಗಡೆಗೆ, ಅದನ್ನು ಅವರು ಪುನರ್ ಬಳಸಬಹುದು. ಈಗ ಹೀಗೆ ಸಂಗ್ರಹಿಸಿರುವಂತಹ ವಸ್ತುಗಳನ್ನು ವಿಲೇವಾರಿ ಎಲ್ಲ ಹೇಗೆ ನಡೀತದೆ? ಈಗ ನಿಮ್ಮ ಸಂಗ್ರಹಣಾ ಕೇಂದ್ರಗಳಲ್ಲಿ ಅದರ ವಿಲೇವಾರಿ ಹೇಗೆ ನಡೀತದೆ? ನಮ್ಮ ಸಂಗ್ರಹಣಾ ಕೇಂದ್ರದಲ್ಲಿಂದ ನಾವು ಅದನ್ನು ಈಗ ಏನು ಬಟ್ಟೆಗಳು ಏನು ಬರ್ತವೆ ಅದು ಯಾರಿಗೆ ಅಗತ್ಯವಿದೆ ಬಡವರಿಗೆ ಅವರಾಗಿ ಕೇಳ್ಕೊಂಡು ಬರ್ತಾರೆ ಅಥವಾ ನೀವು ಹೋಗಿ? ನಾವು ಕೆಲವರು ಕೇಳ್ತಾರೆ, ಕೆಲವರು ನಾವು ಹೋಗಿ ಅಲ್ಲೆಲ್ಲಿ ವೃದ್ಧಾಶ್ರಮಗಳು ಅಥವಾ ಅನಾಥಾಶ್ರಮಗಳು ಎಲ್ಲಿದ್ದಾವೆ ಅವರಿಗೆ ಕೊಡುವ ಯೋಜನೆ ಇದೆ. ಅಂದರೆ ಮರುಬಳಕೆಗೆ ಯೋಗ್ಯವಾದ ಯೋಗ್ಯವಾದ ವಸ್ತುಗಳನ್ನು ಬಟ್ಟೆ ಅದರಲ್ಲಿ ಬಟ್ಟೆ ಬರ್ತದೆ, ಪುಸ್ತಕಗಳು ಬರ್ತವೆ, ಅವನ್ನೆಲ್ಲ ನಾವು ಇದನ್ನು ನೋಡ್ಬೋದು. ಸ್ವಲ್ಪ ಈ ಗೊಬ್ಬರ ತಯಾರಿಸುವುದರ ಬಗ್ಗೆ ಹೇಳಿ, ಯಾವ ರೀತಿ ತಯಾರಾಗ್ತದೆ? ಈಗ ಸಾವಯವ ತ್ಯಾಜ್ಯವನ್ನು ಸಂಗ್ರಹಿಸಿ ಒಂದು ಗೊಬ್ಬರ ಮಾಡುವುದಿದ್ರೆ ಹೇಗೆ? ಸಾವಯವ ಗೊಬ್ಬರವನ್ನು ನಾವು ಹಸಿಕಸವನ್ನು ಏನು ಪಡ್ಕೊಳ್ತೇವೆ ಜನರಿಂದ, ಅದನ್ನು ನಮ್ಮಲ್ಲಿ ವಿಂಡೋ ಪ್ಲಾಟ್ಫಾರ್ಮ್ ಅಂತ ಇದೆ, ಪ್ಲಾಟ್ಫಾರ್ಮ್ನಲ್ಲಿ ಹಾಕ್ತೇವೆ. ಮತ್ತು ಎರಡು ಇದೆ, ಅದು ಅಲ್ಲದೆ ಒಂದು ಗುಂಡಿ ವಿಧಾನ ಇದೆ, ಅದರಲ್ಲಿ 45 ದಿನಗಳವರೆಗೆ ಏನು ಕಾಂಪೋಸ್ಟ್ ಏನು ಹಸಿಕಸ ಏನಿದೆ ಅದನ್ನು ಹಾಕಿ ಅದರ ಮೇಲ್ಗಡೆಗೆ ದನಗಳ ಗೊಬ್ಬರ ಏನಿದೆ ಸಗಣಿ ಏನಿದೆ ಸಗಣಿಯನ್ನು ಸಗಣಿ ನೀರನ್ನು ಯೂಸ್ ಮಾಡಿ ಅದರ ಮೇಲೆ ಸಿಂಪಡಿಸ್ತೇವೆ. ಹಾಗೆ ಲೇಯರ್ ಮಾಡ್ತಾ ಅದು ತುಂಬದ ನಂತರ 45 ದಿನಗಳವರೆಗೆ ಅದನ್ನು ಹಾಗೆ ಇಡ್ತೇವೆ. ಅದನ್ನ ನಂತರ ಅದನ್ನು ತೆಗೆದು ಒಂದ್ಸಲ ಮತ್ತೊಂದ್ಸಲ ಫುಲ್ ಇದು ಮಾಡ್ತೇವೆ, ಮಿಕ್ಸ್ ಮಾಡ್ತೇವೆ. ಅದರ ನಂತರ ಒಣಗಿಸ್ತೇವೆ, ಒಣಗಿಸಿದ ನಂತರ ನಮ್ಮ ಪುಡಿ ಆಗ್ತದೆ. ಅದನ್ನು ನಮ್ಮ ಮಷೀನ್ ಇದೆ, ಮಷೀನ್ ಯಂತ್ರದಲ್ಲಿ ಹಾಕಿ ಪುಡಿ ಮಾಡ್ತೇವೆ. ಅವಾಗ ಸಾವಯವ ಗೊಬ್ಬರ, ಉತ್ತಮವಾದ ಸಾವಯವ ಗೊಬ್ಬರ ತಯಾರಾಗ್ತದೆ. ಅದನ್ನು ನಾವು ಟೆಸ್ಟು ಮಾಡಿಸಿದ್ದೇವೆ, ಅದು ಒಳ್ಳೆ NPK ವ್ಯಾಲ್ಯೂ ಇದೆ, ಭಾಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಹೀಗೆ ತಯಾರಾಗಿರುವಂತಹ ಗೊಬ್ಬರದ ವಿಲೇವಾರಿ ಎಲ್ಲ ಹೇಗೆ? ನಿಮಗೆ ಒಂದು ಚೀಲಕ್ಕೆ ಇಷ್ಟು ಅಂತ 10 KG? ಹೌದು, ಒಂದು ಕೆಜಿಗೆ ನಾವು 5 ರೂಪಾಯಿಯಲ್ಲಿ ಕೊಡ್ತಾ ಇದ್ದೇವೆ. ಅದು ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ 100 KG ಅಷ್ಟು ಪಡ್ಕೊಂಡ್ರೆ ಅದನ್ನು 4 ರೂಪಾಯಿ KG ಪ್ರತಿ ಕೆಜಿಗೆ ಕೊಡ್ತಾ ಇದ್ದೇವೆ. 100 KGಗಿಂತ ಹೆಚ್ಚು ಪಡ್ಕೊಂಡ್ರೆ. ಹೀಗೆ ಪಡ್ಕೊಂಡಂತವರ ಒಂದು ಅನುಭವ ಏನು ಅಂದ್ರೆ ಅದರ ಬಳಕೆ ಹೇಗೆ ಆಗ್ತಾ ಇದೆ? ಪಡ್ಕೊಂಡವರು ಪುನಃ ಪುನಃ ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ನಮ್ಗೆ ಮತ್ತೂ ಹೆಚ್ಚು ಬೇಕಂತ. ಅಂದ್ರೆ ಅವರ ಗಿಡ ಮರಗಳು ಈ ಗೊಬ್ಬರದಿಂದ ಒಳ್ಳೆಯ ಫಲವನ್ನು ಕೊಡ್ತಾ ಇದೆ ಅಂತ ಅವರ ಅನಿಸಿಕೆ ಇದೆ. ಅವರು ಬಂದು ಮತ್ತೆ ನಮ್ಮ ಹತ್ರನೇ ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ ಈ ಎರೆಗೊಬ್ಬರ ಅಥವಾ ಈ ಗೊಬ್ಬರ? ಈ ಗೊಬ್ಬರ ನಮ್ಮಲ್ಲಿ ಪ್ರತಿ ವರ್ಷಕ್ಕೆ ಒಂದು 150-200 ಟನ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಕೂಡ ಆಗ್ತದೆ? ಮಳೆಗಾಲದಲ್ಲಿ ಆಗ್ತದೆ, ಬೇಸಿಗೆಯಲ್ಲೇ ಹೆಚ್ಚು ಅದಕ್ಕೆ ಉತ್ಪತ್ತಿ ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಮಳೆಗಾಲದ ಸ್ವಲ್ಪ ಮಳೆ ಇರುವುದರಿಂದ, ಮಾಯ್ಶ್ಚರ್ ಇರುವುದರಿಂದ ಅದು ಪುಡಿ ಆಗುವುದರಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಈಗ ಸಾರ್ವಜನಿಕರ ಒಂದು ಜವಾಬ್ದಾರಿ ಏನು ನಮ್ಮ ನಗರ ಸ್ವಚ್ಛವಾಗಿರುವ ನಿಟ್ಟಿನಲ್ಲಿ? ನಮ್ಮ ನಗರವನ್ನು ಸ್ವಚ್ಛವಾಗಿರುವ ನಿಟ್ಟಿನಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಬಹಳಷ್ಟಿದೆ. ಸಾರ್ವಜನಿಕರು ತಮ್ಮಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆ ವಾಹನಗಳಿಗೆ ನೀಡಬೇಕು, ಅದನ್ನು ವಿಂಗಡಿಸಿಯೇ ಕೊಡಬೇಕು. ಮತ್ತು ಅದನ್ನು ಎಲ್ಲೂ ಹೊರಗಡೆ ಎಲ್ಲೂ ಎಸೆಯಬಾರದು. ಮಕ್ಕಳಿಗೆ ಇರಲಿ, ವಯಸ್ಸಾದವರಿರಲಿ, ಅವರಿಗೂ ಸಹ ತಿಳುವಳಿಕೆ ಆಗಬೇಕು. ನಮ್ಮ ರಸ್ತೆ ಬದಿಯಲ್ಲೂ ಸಹ ಭಾಳಷ್ಟು ಕಡೆಗೆ ತ್ಯಾಜ್ಯ ಒಗೆಯಲ್ಲೇ ತ್ಯಾಜ್ಯ ಬೀಳ್ತಾ ಇರ್ತದೆ. ನಾವು ವಾಚ್ ಮಾಡ್ತೇವೆ, ಅವರಿಗೆ ಫೈನ್ ಹಾಕ್ತೇವೆ. ಆದರೂ ನಮ್ಮ ಸಾರ್ವಜನಿಕರು ತಾವೇ ಅದರ ಬಗ್ಗೆ ಅರಿತುಕೊಂಡು ಈ ರೀತಿ ಮಾಡಿದರೆ ನಮ್ಮ ನಗರ ಕೆಟ್ಟದಾಗಿ ಕಾಣ್ತದೆ ಅಂತ ಅವರಲ್ಲಿ ಅರಿವು ಮೂಡಬೇಕು. ಆವಾಗ ಮಾತ್ರ ನಮ್ಮ ನಗರ ಸ್ವಚ್ಛವಾಗಿರ್ತದೆ. ಅವರು ತಮ್ಮ ತ್ಯಾಜ್ಯವನ್ನು ನಗರಸಭೆ ವಾಹನಗಳಿಗೆ ನೀಡಬೇಕು, ಎಲ್ಲೂ ಒಗೆದೇ ಇರುವಂತೆ ಮಾಡಬೇಕಂತ. ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ? ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ನಾವು ಹೋಟೆಲ್ಗಳ ತ್ಯಾಜ್ಯವನ್ನು ಸಂಜೆ ಸಮಯದಲ್ಲಿ ಪ್ರತ್ಯೇಕವಾಗಿ ಕಲೆಕ್ಷನ್ ಮಾಡ್ತೇವೆ. ಅಂಗಡಿಗಳಿಗೂ ಈಗ ಮನೆಗಳ ಕಸ ಇದು ತ್ಯಾಜ್ಯ ಸಂಗ್ರಹಣೆ 11-12 ಗಂಟೆಗೆ ಮುಗೀತದೆ. ಅದರ ನಂತರ ಒಂದು ರೌಂಡ್ ನಮ್ಮ ಅಂಗಡಿಗಳಿಗೂ ಆ ವಾಹನಗಳು ಹೋಗ್ತವೆ. ಆ ವಾರ್ಡ್ನಲ್ಲಿರುವಂಥ ವಾಹನಗಳು ಆ ಅಂಗಡಿಗಳಿಂದನೂ ಪಡ್ಕೊಳ್ತವೆ. ಅಂಗಡಿ ಮತ್ತು ಹೋಟೆಲ್ಗಳಿಂದ ತ್ಯಾಜ್ಯ ಸಂಗ್ರಹಿಸುವ ಸಂದರ್ಭದಲ್ಲಿ ವಿಶೇಷ ಶುಲ್ಕ ಇರ್ತದ? ಹೌದು, ಅವ್ರ ಹೋಟೆಲ್ನವರಿಗೆ ವಿಶೇಷ ಶುಲ್ಕ ಇದೆ, ಅಂಗಡಿಗಳಿಗೆ ಇಲ್ಲ. ಅಂಗಡಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಶುಲ್ಕವನ್ನು ಕೊಡಬೇಕಾಗ್ತದೆ. ಅವರು ಪ್ರತಿಯೊಬ್ಬ ಕೆಲವರಿಗೆ ತಿಂಗಳಿಗೆ 1,000, ಕೆಲವರಿಗೆ 1.5 ಸಾವಿರ ಈಗ ಇದೆ ಹೋಟೆಲ್ ಇದ್ರ ಮೇಲೆ ಇದೆ. ಯಾಕೊಬ್ಬರು ಈಗ ಈ ಒಂದು RRR ಎನ್ನುವಂತಹ ಒಂದು ಅಭಿಯಾನವನ್ನು ಕಳೆದ 15 ದಿವಸಗಳಲ್ಲಿ ನಡೆಸ್ತಾ ಇದ್ರಿ ನೀವು. ಅದರ ಮುಂದುವರಿಕೆಯ ಭಾಗ ಹೇಗೆ, ವರ್ಷ ಪೂರ್ತಿ ಜನಜಾಗೃತಿಯನ್ನು ಹೇಗೆ ಮೂಡಿಸಬಹುದು, ಸಂಗ್ರಹಣೆ ಎಲ್ಲ ಹೇಗೆ? ಈ ಕಾರ್ಯಕ್ರಮ ಜೂನ್ 5 ಮುಕ್ತಾಯಗೊಳ್ಳುತ್ತದೆ. ಇದಾದ ನಂತರ ನಮ್ಮ ಮನೆ ಮನೆ ಕಸ ಸಂಗ್ರಹಣೆ ವಾಹನಗಳಲ್ಲೂ ಸಹ ಸಾರ್ವಜನಿಕರು ತಮ್ಮಲ್ಲಿ ಇರುವ ಈ ಆಟಿಕೆ ವಸ್ತುಗಳು, ಹಳೆ ಬಟ್ಟೆಗಳು ಅವನ್ನೆಲ್ಲ ಕೊಡಬಹುದು. ಅದನ್ನು ಸಹ ನಾವು ಸಂಗ್ರಹಣೆ ಮಾಡಿ ಅದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ವಿತರಿಸುವ ಕಾರ್ಯವನ್ನು ಮಾಡುತ್ತೇವೆ. ಈ ಕಾರ್ಯಕ್ರಮ ಹೀಗೆ ಮುಂದುವರಿತದೆ ಅಂತ ನಾನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೆ. ಈಗ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು ಮನೆಯಲ್ಲಿರುವಂತಹ ಈ ಇಲೆಕ್ಟ್ರಾನಿಕ್ ಇ ವೇಸ್ಟ್ಗಳು ಅಂತ ಹೇಳುವಂತಹದ್ದು ಅಥವಾ ಟ್ಯೂಬ್ ಲೈಟ್, ಬಲ್ಬ್ಗಳು ಇಂಥವುಗಳ, ಇವುಗಳ ವಿಲೇವಾರಿ ಎಲ್ಲ ಹೇಗೆ? ಇವುಗಳ ವಿಲೇವಾರಿ ನಮ್ಮ ವಾಹನಕ್ಕೂ ಕೊಡಬಹುದು. ಇದರ ಬಗ್ಗೆ ನಾವು ನಗರಸಭೆಯಲ್ಲಿ ಒಂದು ದೊಡ್ಡ ಸಂಗ್ರಹಣಾ ಒಂದು ತೊಟ್ಟಿಯನ್ನು ಇಟ್ಟಿದ್ದೇವೆ ಇಲೆಕ್ಟ್ರಾನಿಕ್ ವಸ್ತುಗಳು ಸ್ಪೆಷಲಿ ಅದರ ಸಲುವಾಗಿ. ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಒಂದು ತೊಟ್ಟಿಯನ್ನು ಇಟ್ಟಿದ್ದೇವೆ, ಪ್ಲಾಸ್ಟಿಕ್ ಕಂಟೈನರ್ ದೊಡ್ಡದು. ಅದರಲ್ಲಿ ತಮ್ಮ TV ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಯಾವುದೇ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಅಲ್ಲೂ ತಂದು ಯಾವಾಗಲೂ ಹಾಕಬಹುದು. ಅದರಿಂದ ಅದನ್ನು ನಾವು ತಗೊಂಡು ನಾವೇ ಇದು ಮಾಡ್ತೇವೆ, ವಿಲೇವಾರಿ ಮಾಡ್ತೇವೆ, ನಮ್ಮ ಘಟಕಕ್ಕೆ ಒಯ್ತೇವೆ. ಒಟ್ಟಿನಲ್ಲಿ ಕಾರವಾರದ ಜನತೆಗೆ ನಿಮ್ಮ ಒಂದು ಸಂದೇಶ ಏನು ಈ RRR ಇದರ ಬಗ್ಗೆ? ಕಾರವಾರದ ಜನತೆ ಈ ಕಾರ್ಯಕ್ರಮ, ಈ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಉತ್ಸುಕತೆಯಿಂದ ಭಾಗವಹಿಸಬೇಕು. ಹೆಚ್ಚು ತಮ್ಮಲ್ಲಿರುವ ಆಟಿಕೆ ವಸ್ತುಗಳಿರಲಿ, ಹಳೆ ಬಟ್ಟೆಗಳಿರಲಿ, ಪುಸ್ತಕಗಳಿರಲಿ, ಅವನ್ನೆಲ್ಲ ಹೆಚ್ಚಾಗಿ ನಮ್ಮ ಕೇಂದ್ರಗಳಿಗೆ ತಲುಪಿಸಿ ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ನಾನು ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಸಂತೋಷ ಯಾಕೂಬ್ ಅವರೇ. ನಗರಸಭೆಯ ವ್ಯಾಪ್ತಿಯಲ್ಲಿ ಈ ಘನತ್ಯಾಜ್ಯ ವಿಲೇವಾರಿಯ ಅಂಗವಾಗಿ RRR ಎನ್ನುವಂತಹ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೀರಿ. ಇದರಲ್ಲಿ ಸಾರ್ವಜನಿಕರು ಕೂಡ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು ಸರ್. ನಮಸ್ಕಾರ. ನನ್ನ ಜೀವನ ನನ್ನ ಸ್ವಚ್ಛ ನಗರ. ಕಾರವಾರದ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಯಾಕೂಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. तेजी से आगे बढ़ते हुए भारत में रोजगार और स्वरोजगार के अवसर लगातार बन रहे. प्रधानमंत्री श्री नरेंद्र मोदी जी के इस विजन को साकार करते हुए पशुपालन क्षेत्र के उद्यमियों व नव उद्यमियों को अपना उद्योग लगाने का मौका दे रहा है पशुपालन एवं डेयरी विभाग भारत सरकार. अपनी पशुपालन अवसंरचना विकास निधि HIDF के साथ पशुपालन अवसंरचना विकास निधि के माध्यम से नए उद्यमियों को मिल रहा है 90% तक का लोन, 3% तक इंटरेस्ट सबवेंशन सहायता और हाँ, ऋण चुकाने के लिए 2 की मोहलत और पुनर्भुगतान के 6 का समय. अगर लगाना चाहते हैं डेयरी और मीट प्रोसेसिंग, एनिमल फीड, ब्रीड इम्प्रूवमेंट, एनिमल वैक्सीन, एनिमल वेस्ट टू वेल्थ से जुड़े प्रोजेक्ट, तो एनिमल हस्बेंड्री इंफ्रास्ट्रक्चर डेवलपमेंट फंड है आपके लिए. फिर देर कैसे, 10% की मार्जिन मनी जमा कीजिए और अपना व्यवसाय शुरू कीजिए. अधिक जानकारी के लिए लॉग इन करें HIDF.udyamimitra.in. ಸಾರ್ವಜನಿಕರೇ ಗಮನಿಸಿ, May 20-5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ RCF ನ ಸುಫಲ 15 15 15. ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರ ದಾಸಪ್ಪ ಮಡಿವಾಳ ಹಾಗೂ ಸಂಗಡಗಳಿಂದ ಭಜನಾ ಪದಗಳು. ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಲ್ಲವರು, ಕಂಡು ಕೇಳಿ ಮತ್ತೆ ಮೋಹಿ ಬರಿ ಬಳಿಸುವ ಪಡೆದವರ್ವಡನಾಡಿಗಳು ಬಗೆ ಬಳಿಸುವ ಮಡದಿಯರಲು ಜೀವ ತನು ಜರ ಗಲಿಸುವ ಬಿಡಲರಿ ಧನಿ ಪಾಬಂಧುಗಳ ಸುಖಿಗಳು ಕಡು ಬಲಿವಾಲಿ ಕರ್ಣ ಕೌರವ ರಾಮ ರಾವಣ ನಳನೌಷ ರಘು ಭೀಮ ಬಲಭದ್ರ ಸಾಗರ ಕಲಿಪಾತ ಕೀಟ ಕಶಿಶುಪಾಲ ದಶರಥ ಕಂಡು ಕೇಳಿ ಮತ್ತೆ ಮೋಹಿ ಬರೆ ಬಲ್ಲವರು, ಪೂಜೆ ಪೂಜಿ ನಿನ್ನ ಭವಮಾಲೆ ಬಳಗಾದೆ ಎಂಬುದೇ ಪೂಜಿ ನಿನ್ನ ಭವಮಾಲೆ ಬಳಗಾದೆ ಭವಮಾಲೆ ಬಳಗಾದೆ ವಿವರಿಸಿನೋ